ಇದುವರೆಗೆ ಸುಮಧುರ ಗೀತ ವೈವಿಧ್ಯ ಕಾರ್ಯಕ್ರಮ ಪ್ರಸಾರವಾಯಿತು. ಇದು ಆಕಾಶವಾಣಿ ಹಾಸನ ಎಫ್ಎಂ 102.2 ಮೆಗಾಹರ್ಟ್ಸ್. ಈಗ ವೇಳೆ ಸರಿಯಾಗಿ 5:38 ಕೃಷಿ ರಂಗ ಕಾರ್ಯಕ್ರಮ. ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು. ಇಂದಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಕೇಳಿ, ವಿಶ್ವ ಪರಿಸರ ದಿನದ ಸಂದರ್ಭದಲ್ಲಿ ಪರಿಸರಾಸಕ್ತ ಬಿಕೆ ಧನಂಜಯ ಜೀವಾಳ ಅವರೊಂದಿಗೆ ಸಂದರ್ಶನ. ಇವರನ್ನು ಸಂದರ್ಶಿಸುತ್ತಾರೆ ಅರಕಲಗೂಡು ವಿ ಮಧುಸೂದನ್. ಪ್ರೀತಿಯ ಕೇಳುಗರೆ ನಮಸ್ಕಾರ, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ವಿಶ್ವ ಪರಿಸರ ದಿವಸ. ಜೂನ್ 5 ವಿಶ್ವ ಪರಿಸರ ದಿವಸ ಅಂತೇಳಿ ಆಚರಣೆಯನ್ನ ಮಾಡಲಾಗುತ್ತೆ. ಪರಿಸರ ಇವತ್ತು ಯಾವ ಸ್ಥಿತಿಯನ್ನ ತಲುಪಿದೆ, ಹೇಗಿದೆ, ಹೇಗೆ ಇರಬೇಕಿತ್ತು, ಹೇಗೆ ಇದ್ರೆ ಮುಂದಿನ ದಿವಸಗಳಲ್ಲಿ ನಮಗೆ ಉಳಿಗಾಲ ಇದೆ ಅನ್ನುವಂತಹ ಒಂದಷ್ಟು ವಿಚಾರವನ್ನ ಮಂಥನ ಮಾಡಬೇಕು ಅನ್ನುವಂಥದ್ದು ಇವತ್ತಿನ ಕಾರ್ಯಕ್ರಮದ ಉದ್ದೇಶ. ಯಾಕೆ ನಾವು ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಪರಿಸರದ ಬಗ್ಗೆ ಮಾತಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ, ಕೃಷಿಗೂ ಪರಿಸರಕ್ಕೂ ಅವಿನಾಭಾವವಾದಂತಹ ನಂಟಿದೆ. ಇತ್ತೀಚೆಗೆ ಆ ನಂಟನ್ನ ಬೇರೆಯದ್ದೇ ರೀತಿಯಲ್ಲಿ ಅದನ್ನ ಬೆಸೆಯುವಂತಹ ಕೆಲಸಗಳು ಕೂಡ ಆಗ್ತಾ ಇದ್ದಾವೆ. ಕೈಗಾರಿಕೆಯ ನಂತರ ಕೃಷಿ ಕ್ಷೇತ್ರದಲ್ಲಿ ಹೆಚ್ಚು ಮಾಲಿನ್ಯವನ್ನ ಉಂಟು ಮಾಡತಕ್ಕಂತಹ ಚಟುವಟಿಕೆಗಳು ನಡೀತಾ ಇದ್ದಾವೆ ಅಂತ ಹೇಳಿ ವಿಜ್ಞಾನಿಗಳು ಹೇಳ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಪರಿಸರವನ್ನ ಉಳಿಸುವ ನಿಟ್ಟಿನಲ್ಲಿ ಕೃಷಿಕರು ಕೂಡ ಬಹಳ ಗಮನೀಯವಾದಂತಹ, ಬಹಳ ಅಮೂಲ್ಯವಾದಂತಹ ಒಂದಷ್ಟು ಕೊಡುಗೆಯನ್ನ ನೀಡಬಹುದು ಅನ್ನುವಂಥದ್ದು. ಬಹಳ ಸುಲಭ ಒಂದಷ್ಟು ಗಿಡಮರಗಳನ್ನ ಬೆಳೆಸ್ತಕ್ಕಂಥದ್ದು ಹಾಗೂ ಪರಿಸರಕ್ಕೆ ಪೂರಕವಾಗಿ ನಾವು ಕೃಷಿಯನ್ನ ಮಾಡುವಂಥದ್ದು, ಈ ತರದ್ದನ್ನ ನಮ್ಮ ಕೃಷಿಕರು ಅಳವಡಿಕೆಯನ್ನ ಮಾಡಿಕೊಂಡಿದ್ದೇ ಆದಲ್ಲಿ ಪರಿಸರಕ್ಕೆ ಒಂದಷ್ಟು ಕೊಡುಗೆಯನ್ನ ನೀಡಬಹುದು ಅನ್ನುವಂಥದ್ದು. ಈ ನಿಟ್ಟಿನಲ್ಲಿ ಸಾಕಷ್ಟು ಕೆಲಸವನ್ನ ಮಾಡ್ತಾ ಇರತಕ್ಕಂತಹ ಹಾಸನದ ಪರಿಸರ ಆಸಕ್ತರು, ಕೃಷಿಕರು ಮತ್ತು ಬ್ಯಾಂಕಿನ ಉದ್ಯೋಗಿ ಆಗಿರತಕ್ಕಂತಹ ಬಿಕೆ ಧನಂಜಯ ಜೀವಾಳ ಅವರು ನಮ್ಮೊಂದಿಗೆ ಇದ್ದಾರೆ. ಧನಂಜಯ ಜೀವಾಳ ಅವರಿಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಇವತ್ತು ವಿಶ್ವ ಪರಿಸರ ದಿವಸ. ಪರಿಸರ ದಿವಸ ಅಂದಾಕ್ಷಣ ನಿಮಗೆ ಏನು ನೆನಪಾಗುತ್ತೆ? ನಮಗಿರೋದು ಇದೊಂದೇ ಭೂಮಿ, ಹಾಗೇನೆ ಈ ಭೂಮಿ ನಮಗೆ ಮಾತ್ರ ಅಲ್ಲ, ಇಡೀ ಜೀವ ವೈವಿಧ್ಯದ ಒಂದು ಆಸ್ತಿ. ಇದನ್ನು ನಾವು ಕೇವಲ ಮನುಷ್ಯ ಕೇಂದ್ರಿತವಾಗಿ ಬಳಸ್ಕೊಳ್ತಾ ಇರೋದನ್ನ ಇನ್ನಾದರೂ ನಾವು ಆತ್ಮವಿಮರ್ಶೆ ಮಾಡಿಕೊಂಡು ಆ ಒಂದು ನಿಟ್ಟಿನಲ್ಲಿ ನಮ್ಮ ಮನೋಭೂಮಿಕೆಯನ್ನು ಬದಲಾಯಿಸಿಕೊಳ್ಳುವಂಥ ಅಗತ್ಯ ಇದೆ. ನಮ್ಮ ನಿಜವಾದ ಸಂಪತ್ತು ನಮ್ಮ ಕಾಡುಗಳು. ಆ ಕಾಡುಗಳು ಇವತ್ತು ತೆರೆದಿಟ್ಟ ಖಜಾನೆಗಳಿಗೆ, ಇಟ್ಸ್ ಆನ್ ಓಪನ್ ಟ್ರೆಜರಿ. ಯಾರು ಬೇಕಾದರೂ ಹೇಗೆ ಬೇಕಾದ್ರೂ ಅದನ್ನು ಬಳಸ್ಕೋಬಹುದು, ಹೇಗೆ ಬೇಕಾದರೂ ಅದನ್ನು ಲೂಟಿ ಮಾಡಬಹುದು ಅನ್ನೋಂಥ ಹಂತವನ್ನು ತಲುಪಿಬಿಟ್ಟಿದೆ. ನೀವು ಆರಂಭದಲ್ಲೇ ಹೇಳಿದ್ರಿ ಒಂದು ಮಾತನ್ನ, ನಮ್ಗಿರ್ತಕ್ಕಂಥದ್ದು ಒಂದೇ ಭೂಮಿ ಅನ್ನುವಂಥದ್ದನ್ನ ಹೇಳಿದ್ರಿ. ಇದು ಸರ್ವಕಾಲಿಕ ಸತ್ಯ ಮತ್ತು ಎಲ್ಲರಿಗೂ ಗೊತ್ತಿರೋ ಅಂತ ಒಂದು ಸತ್ಯ ಸಂಗತಿ. ಈ ಸತ್ಯ ಗೊತ್ತಿದ್ರೂ ಕೂಡ ಭೂಮಿಗೆ ವಿರುದ್ಧವಾಗಿ, ಪರಿಸರಕ್ಕೆ ವಿರುದ್ಧವಾಗಿ, ನಮ್ಮ ನಿಸರ್ಗ ಏನಿದೆಯೋ ಅದರ ಚಟುವಟಿಕೆಗಳಿಗೆ ವಿರುದ್ಧವಾಗಿ ಯಾಕೆ ಪ್ರತಿ ದಿವಸವೂ ಕೂಡ ಇಷ್ಟೊಂದು ದೌರ್ಜನ್ಯ ನಡೀತಾ ಇದೆ ಭೂಮಿ ಮೇಲೆ? ನೋಡಿ, ಒಂದು ದೊಡ್ಡ ಸಮಸ್ಯೆ ಅಂದ್ರೆ ದೇರ್ ಇಸ್ ನೋ ರೈಟ್ ಪರ್ಸನ್ ಇನ್ ರೈಟ್ ಪ್ಲೇಸ್. ಇದು ಆತ್ಮವಿಮರ್ಶೆ ಮಾಡಿಕೊಳ್ಳಲೇಬೇಕಾದಂಥ ಒಂದು ಸಂಕ್ರಮಣದ ಕಾಲ. ಬೆಳೆಯಬಾರದಂಥ ಬೆಳೆಯನ್ನು ಬೆಳೆಯಲಾಗದ ಕಾಲದಲ್ಲಿ, ಬೆಳೆಯಬಾರದ ಜಾಗದಲ್ಲಿ ಬೆಳೀಲಿಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೇವೆ. ಒಂದು ಬೆಳೆಯನ್ನು ನಾವೊಂದು ವಸ್ತು ರೂಪಕ್ಕೆ ತರಬೇಕು ಅಂತ ಹೇಳಿದಾಗ ಅದರ ಹಿಂದೆ ಎಷ್ಟೆಲ್ಲ ಸಂಪನ್ಮೂಲಗಳ ಅಗತ್ಯ ಇದೆ ಅಂತೇಳಿ ನಿಮಗೆ ತಿಳಿದಿದೆ. ಬೀಜ, ಗೊಬ್ಬರ, ನೀರು, ಔಷಧಿ, ಇದೆಲ್ಲದರ ಜೊತೆಗೆ ತುಂಬ ಬೆಲೆಯುಳ್ಳಂಥ ಮನುಷ್ಯನ ಶ್ರಮ ಇದರ ಹಿಂದೆ ಇರುತ್ತೆ. ಇದೆಲ್ಲ ಫಲವನ್ನು ಕೊಡುವಂಥ ಸಂದರ್ಭದಲ್ಲಿ ಆ ಬೆಳೆಗೆ ನಾವು ಬೆಲೆಯನ್ನು ಕೊಡಲಾಗದಂಥ ಅಸಮರ್ಥ ಸ್ಥಿತಿಯಲ್ಲಿ ನಾವಿದ್ದೇವೆ. ಹಾಗಾದರೆ ಆ ಬೆಳೆಗೆ ಬೆಲೆಯನ್ನು ಹೇಗೆ ನಾವು ಪಡ್ಕೋಬಹುದು ಅಂತ ಹೇಳಿದರೆ, ಮಾರುಕಟ್ಟೆಯಲ್ಲಿ ಆ ವಸ್ತುಗಿರೋದ ಬೇಡಿಕೆಯ 85% ಮಾತ್ರ ಪ್ರಮಾಣದಲ್ಲಿ ನಾವು ಆ ಬೆಳೆಯನ್ನು ಬೆಳಿಬೇಕು. ಆಗ ನಾವು ಬೆಳೆದಂಥ ಉತ್ಪನ್ನ ಯಾವಾಗಲೂ ಮಾರುಕಟ್ಟೆಯಲ್ಲಿ ಬೇಡಿಕೆಯನ್ನು ಹೊಂದೇ ಇರುತ್ತೆ, ಜೊತೆಗೆ ನಾವು ನಿರೀಕ್ಷೆ ಮಾಡಿದಂತಹ ಅಥವಾ ರೈತರು ನಿರ್ಧರಿಸಿದಂತಹ ಬೆಲೆಯನ್ನು ಪಡೀಲಿಕ್ಕೆ ಅವಕಾಶ ಆಗುತ್ತೆ. ಈ ನಿಟ್ಟಿನಲ್ಲಿ ನಾವು ಯೋಚನೆ ಮಾಡಲೇಬೇಕು. ಇನ್ನು ನಾವೆಲ್ಲ ನೋಡ್ತಿದ್ದೀವಿ, ರಸ್ತೆಗಳನ್ನು ಅಗಲ ಅಗಲ ಅಗಲ ಅಪರಿಮಿತವಾಗಿ ಅಗಲವನ್ನು ಮಾಡ್ತಾ ಇದ್ದಾರೆ. ಅಷ್ಟೆಲ್ಲ ರಸ್ತೆಗಳು ನಮಗೆ ಅಗತ್ಯ ಇದೆಯೇ? ಇವೆಲ್ಲ ನಿಮಗೆ ತೀರಾ ನಗಣ್ಯವಾಗಿ ಕಾಣಬಹುದು ಈ ಪ್ರಶ್ನೆಗಳು. ಒಂದು ರಸ್ತೆ ಆಗಬೇಕು ಅಂದರೆ ಎಷ್ಟೆಲ್ಲ ನೈಸರ್ಗಿಕ ಸಂಪನ್ಮೂಲಗಳನ್ನು ಅಲ್ಲಿ ನಾವು ಬಳಸ್ತಾ ಇದ್ದೇವೆ. ಜಲ್ಲಿ ಇರಬಹುದು, ಮಣ್ಣಿರಬಹುದು, ಅದಕ್ಕೆ ಹಾಕುವಂಥ ಸಿಮೆಂಟ್ ಇರಬಹುದು, ಕಬ್ಬಿಣ ಇರಬಹುದು, ಟಾರ್ ಇರಬಹುದು, ಸೇತುವೆಗಳು. ಇದರಿಂದ ಭೂಮಿ ದೊಡ್ಡ ತ್ಯಾಗವನ್ನು ಮಾಡ್ತಾ ಇದೆ. ಅದು ಅದಾಗಿಯೇ ಮಾಡ್ತಿರೋ ತ್ಯಾಗ ಅಲ್ಲ, ನಾವು ಅದರ ಕುತ್ತಿಗೆ ಹಿಡಿದು ದುಡಿಸ್ತಾ ಇದ್ದೇವೆ. ಭೂಮಿಯನ್ನು ಇನ್ನಿಲ್ಲದಂತೆ ನಾವು ಶೋಷಣೆ ಮಾಡ್ತಾ ಇದ್ದೇವೆ. ಇದರ ಪರಿಣಾಮ ಏನಾಗ್ತಿದೆ ಅಂತ ನಾವೆಲ್ಲ ದಿನಂಪ್ರತಿ ನೋಡ್ತಾನೆ ಇದ್ದೇವೆ. ಇನ್ನು ಭೂ ಪರಿವರ್ತನೆ ಅನ್ನುವಂಥದ್ದು ಒಂದು ನೀವೆಲ್ಲ ಕೇಳಿರ್ಬೋದು. ಎಲ್ಲ ನಗರಗಳಲ್ಲಿ, ಎಲ್ಲ ಪಟ್ಟಣಗಳಲ್ಲಿ, ಪಟ್ಟಣದ ಸುತ್ತ ಇದ್ದಂಥ ಎಲ್ಲ ಕೃಷಿಯೋಗ್ಯ, ವ್ಯವಸಾಯ ಯೋಗ್ಯ ಅಂತ ಭೂಮಿಯನ್ನು ಈಗ ಎಲ್ಲ ಕಡೆ ನಿವೇಶನಗಳನ್ನಾಗಿ ಪರಿವರ್ತನೆ ಮಾಡ್ತಾ ಇದ್ದಾರೆ. ನಾನು ಒಪ್ತೇನೆ, ಮನುಷ್ಯನಿಗೆ ವಾಸ ಮಾಡಲಿಕ್ಕೆ ಒಂದು ಸೂರು ಬೇಕು, ಒಂದು ವಸತಿ ಅನ್ನುವಂಥದ್ದು ಇರಬೇಕು. ಸರಿ, ನೀರು ಹರಿಬೇಕಾದಂಥ ಜಾಗದಲ್ಲಿ, ನೀರು ನಿಲ್ಲಬೇಕಾದಂಥ ಜಾಗದಲ್ಲಿ ನಾವು ಮಣ್ಣನ್ನು ತುಂಬಿ ಆ ಭೂಮಿಯನ್ನು ಎತ್ತರ ಮಾಡ್ತಾ ಇದ್ದೇವೆ. ನೀವು ಎಂದಾದರೂ ಯೋಚನೆ ಮಾಡಿದ್ದೀರಾ, ಆ ಮಣ್ಣು ಎಲ್ಲಿಂದ ಬರ್ತಾ ಇದೆ? ಮಣ್ಣನ್ನು ನಾವು ಸೃಷ್ಟಿ ಮಾಡ್ತಾ ಇಲ್ಲ. ಎಲ್ಲೋ ಇದ್ದಂಥ ಗುಡ್ಡವನ್ನು, ಬೆಟ್ಟವನ್ನು ಅಗೆದು ಆ ಮಣ್ಣನ್ನು ತಂದು ಈ ಗುಂಡಿಯನ್ನು ತುಂಬಿಸ್ತಾ ಇದ್ದೇವೆ. ಭೂಮಿ ಬಿಲಿಯಾಂತರ ವರ್ಷಗಳಿಂದ ತಾನು ಹೇಗಿರಬೇಕು ಅನ್ನುವಂಥದ್ದನ್ನು ಅದೇ ಒಂದು ವಿವೇಕದಿಂದ ರೂಪಿಸಿಕೊಂಡಿದೆ ತನ್ನ ಮೇಲ್ಮೈಯನ್ನು. ಎಲ್ಲಿ ನದಿ ಹರಿಬೇಕು, ಎಲ್ಲಿ ದಿಬ್ಬ ಇರಬೇಕು, ಎಲ್ಲಿ ಕಂದಕ ಇರಬೇಕು, ಎಲ್ಲಿ ಸಮತಟ್ಟಾದ ಜಾಗ ಇರಬೇಕು ಅನ್ನೋಂಥದ್ದನ್ನ ಲಕ್ಷಾಂತರ ವರ್ಷಗಳಿಂದ ಈ ಭೂಮಿ ಮೇಲೆ ಬೀಸ್ತಿರುವಂಥ ಗಾಳಿ, ಹರಿತಿರೋ ನೀರು, ಈ ಭೂಮಿ ಮೇಲೆ ಬೀಳ್ತಿರುವಂಥ ಸೂರ್ಯನ ಉಷ್ಣಾಂಶ, ಇವೆಲ್ಲವೂ ಸೇರಿ ನಿರ್ಧಾರ ಮಾಡಿದೆ. ಇವತ್ತು ನಾವು ನಮ್ಮ ಅಗತ್ಯಕ್ಕೋಸ್ಕರ ಈ ಎಲ್ಲವನ್ನ ತಿರಸ್ಕರಿಸಿ ಅಥವಾ ಇದರ ಬಗ್ಗೆ ನಿರ್ಲಕ್ಷ್ಯ ಮಾಡಿ ನಮ್ಮ ಅಗತ್ಯಗಳಿಗೆ ಪೂರಕವಾಗಿರುವ ರೀತಿಯಲ್ಲಿ ಭೂಮಿಯನ್ನು ನಾವು ಶೋಷಣೆ ಮಾಡ್ತಾ ಇದ್ದೇವೆ. ಇದರ ಬಗ್ಗೆ ನಾವು ಆತ್ಮವಿಮರ್ಶೆ ಮಾಡಿಕೊಳ್ಳಬೇಕು. ಒಬ್ಬ ಕಲಾವಿದ, ಒಬ್ಬ ವಿಜ್ಞಾನಿ, ಒಬ್ಬ ರಾಜಕಾರಣಿ ಎಂದೂ ತನ್ನ ಆತ್ಮಸಾಕ್ಷಿಗೆ ವಿರುದ್ಧವಾಗಿ ನಡ್ಕೋಬಾರ್ದು. ಹಾಗೇನಾದ್ರೂ ಆದರೆ ಅದು ಈ ಸಮಾಜದ ದೊಡ್ಡ ದುರಂತ. ಅದು ನಮ್ಮ ನೈತಿಕತೆ ಅವಸಾನ ಆಗ್ತಿದೆ ಅನ್ನೋದಕ್ಕೆ ಒಂದು ಜ್ವಲಂತ ಸಾಕ್ಷಿಯಾಗ್ತದೆ. ಸತ್ಯವನ್ನು ಸತ್ಯವಾಗಿ ಹೇಳಲಿಕ್ಕೆ ಹಿಂಜರಿಯುವಂಥವನು ಖಂಡಿತವಾಗಿಯೂ ಈ ಸಮಾಜಕ್ಕೆ ಒಬ್ಬ ದ್ರೋಹಿಯಾಗಿಯೇ ಉಳ್ಕೊಂಡು ಹೋಗ್ತಾನೆ ಕಡೆ ತನಕ. ಈ ಭೂಮಿ ಇರೋದು ಒಂದೇ, ಆದರೆ ಆ ಇರೋ ಒಂದು ಭೂಮಿ ನಮಗೆ ಮಾತ್ರ ಅಲ್ಲ. ಕೆರೆಯ ಕಲ್ಲಿನ ಮೇಲೆ ಬೆನ್ನು ಕಾಯಿಸ್ಕೊಳ್ತಿರುವಂಥ ಆಮೆಯಿಂದ ಹಿಡಿದು, ವಿಚಿತ್ರವಾಗಿ ಅಡ್ಡಡ್ಡ ಓಡಾಡುವಂಥ ಏಡಿಯಿಂದ ಹಿಡಿದು, ಇನ್ನೆಲ್ಲೋ ಬಲೆ ನೇಯ್ತಿರುವಂಥ ಜೇಡದಿಂದ ಹಿಡಿದು, ನಮ್ಮ ಅರಿವಿಗೆ ಬಾರದ ರೀತಿಯಲ್ಲಿ ಮೊಳೆತು ಎದ್ದು ನಿಲ್ಲುವಂಥ ಗರಿಕೆ ಹುಲ್ಲಿನಿಂದ ಹಿಡಿದು, ಆಗಸದೆತ್ತರಕ್ಕೆ ನಿಂತು ಬೀಗ್ತಿರುವಂಥ ಬಿದಿರಿಂದ ಹಿಡಿದು, ಇವೆಲ್ಲವೂ ಸೇರಿಯೇ ಈ ಭೂಮಿಯಾಗಿರುವಂಥದ್ದು. ಈ ಬ್ರಹ್ಮಾಂಡದಲ್ಲಿ ಇದಕ್ಕಿಂತ ಅಮೂಲ್ಯವಾದದ್ದು, ಅನರ್ಘ್ಯವಾದದ್ದು, ಅಮೋಘವಾದದ್ದು, ಹಾಗೆ ಅಪೂರ್ವವಾದಂಥದ್ದು ಇನ್ನೇನೂ ಇಲ್ಲ. ಹಾಗಾಗಿ ನಮಗಿರೋದು ಒಂದೇ ಭೂಮಿ. ಆ ಭೂಮಿಯನ್ನು ಇನ್ನಷ್ಟು ವರ್ಷಗಳ ಕಾಲ ಮನುಷ್ಯ ಮಾತ್ರ ಅಲ್ಲ, ಇತರ ಎಲ್ಲ ಜೀವಿಗಳು ಬದುಕಲಿಕ್ಕೆ ಯೋಗ್ಯ ಆಗಿರೋ ರೀತಿಯಲ್ಲಿ ಉಳಿಸ್ಕೊಂಡು ಹೋಗುವಂಥ ಜವಾಬ್ದಾರಿ ನಮ್ಮ ಎಲ್ಲರ ಮೇಲಿದೆ. ಆ ನಿಟ್ಟಿನಲ್ಲಿ ನಾವು ನಮ್ಮ ಮಕ್ಕಳನ್ನು ನಾವು ಸಿದ್ಧಪಡಿಸಬೇಕಾಗಿದೆ. ಇವತ್ತು ಮತ್ತೊಂದು ಮಾತು ಕೇಳಿಬರ್ತಾ ಇದೆ, ಕೈಗಾರಿಕೆಯನ್ನು ಬಿಟ್ಟರೆ ಕೃಷಿಯಲ್ಲಿ ಹೆಚ್ಚು ಮಾಲಿನ್ಯ ಅನ್ನುವಂಥದ್ದು ಉಂಟಾಗ್ತಾ ಇರೋಂಥದ್ದು ಅನ್ನುವಂಥದ್ದು, ಅಲ್ಲಿ ಬಳಸ್ತಕ್ಕಂತಹ ರಾಸಾಯನಿಕ ಗೊಬ್ಬರ ಇರಬಹುದು, ಕೀಟನಾಶಕ ಇರಬಹುದು, ರೋಗನಾಶಕ ಇರಬಹುದು, ಬಹಳ ಇತ್ತೀಚೆಗೆ ಕಳೆನಾಶಕ ಇರಬಹುದು, ಇದೆಲ್ಲವೂ ಕೂಡ ಭೂಮಿಯ ಮೇಲಿನ ಪರಿಸರವನ್ನು ಹಾಳು ಮಾಡೋದ್ರಲ್ಲಿ ಹೆಚ್ಚು ಕೊಡುಗೆಯನ್ನು ಕೊಡ್ತಾ ಇದೆ ಅನ್ನುವಂಥದ್ದು. ನೀವೊಬ್ಬರು ಕೃಷಿಕರು ಕೂಡ ಹೌದು, ಈ ಮಾತನ್ನು ಒಪ್ತೀರಾ ನೀವು? ಖಂಡಿತ ಹೌದು. ನೀವು ನೋಡಿ, ಕಳೆನಾಶಕ ಅನ್ನೋಂಥ ಒಂದು ಉತ್ಪನ್ನ ಮಾರುಕಟ್ಟೆಗೆ ಬಂದ ನಂತರ ಆಗಿರುವಂಥ ಡ್ರಾಸ್ಟಿಕ್ ಚೇಂಜ್ ಏನಿದೆ, ಡಿಸಾಸ್ಟ್ರಸ್ ಚೇಂಜ್ ಏನಿದೆ, ಅದು ನಮ್ಮ ಕಣ್ಮುಂದೆ ಕಾಣ್ತಾ ಇದೆ. ಕಳೆನಾಶಕ ಹೊಡೆದಂಥ ಯಾವುದೇ ಭೂಮಿ ಆಗಿರ್ಬೋದು, ಅದು ಕನಿಷ್ಠ 2 ಅಡಿ ಭೂಮಿ ಪೂರ್ತಿ ತನ್ನ ಕಸುವನ್ನು ಕಳ್ಕೊಂಡು ಹೋಗ್ಬಿಡುತ್ತೆ. ನೀವು ಕಳೆನಾಶಕ ಹೊಡೆದಿರುವಂಥ ಯಾವುದೇ ಸ್ಥಳಕ್ಕೆ ಒಮ್ಮೆ ಭೇಟಿ ಕೊಡಿ, ಏನು ಟಾಪ್ ಸಾಯಿಲ್ ಅಂತ ಏನಿದೆ, ಮೇಲ್ಮಣ್ಣು, ಆ ಮೇಲ್ಮಣ್ಣು ಆ ಭೂಮಿಯ ಜೀವಂತಿಕೆಯ ಒಂದು ಸಂಕೇತ. ಯಾವಾಗ ನಾವು ಕಳೆನಾಶಕ ಹೊಡಿತೀವಿ ಆ ಮೇಲ್ಮಣ್ಣಿನಲ್ಲಿರುವಂತಹ ಎಲ್ಲಾ ರೀತಿಯ ಸೂಕ್ಷ್ಮ ಜೀವಿಗಳು, ಒಂದು ಸಸ್ಯ ಬೆಳೆಯಲಿಕ್ಕೆ ಪೂರಕವಾಗಿರುವಂತಹ ಒಂದು ವಾತಾವರಣ ಸಂಪೂರ್ಣವಾಗಿ ನಾಶ ಆಗೋಗುತ್ತೆ. ಕನಿಷ್ಠ 2 ವರ್ಷ ಆ ಭೂಮಿಯಲ್ಲಿ ಮತ್ತೆ ನೀವು ಯಾವುದೇ ಉಪಯುಕ್ತ ಬೆಳೆಯನ್ನೇ ಆಗಲಿ ಅಥವಾ ಸಹಜವಾಗಿ ಪ್ರಕೃತಿಯಲ್ಲಿ ಹುಟ್ಟುವಂತಹ ಯಾವುದೇ ಬೆಳೆ ಬೆಳೀಲಿಕ್ಕೆ ಅವಕಾಶ ಆಗೋದಿಲ್ಲ. ಈ ಕಳೆದ 10 ವರ್ಷಗಳಲ್ಲಿ ಕಳೆನಾಶಕ ಮಾಡಿರುವಂತಹ ಹಾನಿಯನ್ನ ಕನಿಷ್ಠ ಕಳೆದ 1 ಶತಮಾನದಲ್ಲೂ ಸಹ ಈ ಭೂಮಿಯ ಮೇಲೆ ನಾವು ಮಾಡಿರಲಿಕ್ಕಿಲ್ಲ. ಅಂತ ದೊಡ್ಡ ಹಾನಿಯನ್ನು ಮಾಡಿದೆ. ಏನು ಸೈಡ್ಸ್ ಅಂತ ಏನಿದೆ, ಪೆಸ್ಟಿಸೈಡ್ಸ್, ಇನ್ಸೆಕ್ಟಿಸೈಡ್ಸ್, ಫಂಜಿಸೈಡ್ಸ್, ವೀಡಿಸೈಡ್ಸ್, ಈ 4 ಸಹ ನಮ್ಮ ಇಡೀ ಬಯೋಸ್ಪಿಯರ್ ಅಥವಾ ಏನು ಬಯೋ ಡೈವರ್ಸಿಟಿ ಏನಿದೆ, ಜೀವ ವೈವಿಧ್ಯದ ಮೇಲೆ ಮಾಡಿರುವಂತಹ ಹಾನಿಕಾರಕ ಪರಿಣಾಮವನ್ನು ನಾವು ಇನ್ನೆಂದೂ ಸರಿಪಡಿಸಲಾಗದಂತಹ ದೊಡ್ಡ ಅನಾಹುತಕ್ಕೆ ಕಾರಣೀಭೂತ ಮಾಡಿದ್ದೇವೆ. ಸರ್ಕಾರ ಅಥವಾ ಅದಕ್ಕೆ ಸಂಬಂಧಪಟ್ಟಂತಹ ಸಂಸ್ಥೆಗಳು ಈ ಕೂಡಲೇ ಸೈಟ್ಸ್ ಏನಿದೆ ಅವುಗಳ ಬಳಕೆಯನ್ನು ನಿಯಂತ್ರಣ ಮಾಡೋದ್ರ ಜೊತೆಗೆ ಸಾಧ್ಯ ಆದಷ್ಟು ಅವುಗಳನ್ನು ನಿಷೇಧ ಮಾಡುವತ್ತ ಏನು ಕ್ರಮ ಮಾಡಲಿಕ್ಕೆ ಸಾಧ್ಯ ಇದೆ ಅದರ ಕಡೆಗೆ ಗಮನ ಕೊಡಲೇಬೇಕಾಗುತ್ತೆ. ಇವತ್ತು ಕೃಷಿಕರು ಕೇಳಿದ ಏನು ಹೇಳ್ತಾರೆ ಅಂದರೆ, ನಮಗದನ್ನು ಮಾಡ್ತಕ್ಕಂಥದ್ದು, ಬಳಕೆಯನ್ನು ಮಾಡ್ತಕ್ಕಂಥದ್ದು ಅನಿವಾರ್ಯ ಅಂತ ಹೇಳ್ತಾರೆ. ಕೆಲವೇ ವರ್ಷಗಳ ಹಿಂದೆ ಭತ್ತ ಬೆಳೆದ್ರೆ, ರಾಗಿ ಬೆಳೆದ್ರೆ, ತೆಂಗಿನ ಮರ ಹಾಕಿದರೆ ಇದು ಯಾವುದಕ್ಕೂ ಕೂಡ ರೋಗ ಕೀಟಗಳು ಬರ್ತಿರಲಿಲ್ಲ. ಈಗ ಯಾವ ಬೆಳೆ ಹಾಕಿದ್ರೂ ಕೂಡ ರೋಗ ಬರುತ್ತೆ, ಕೀಟ ಬರುತ್ತೆ, ಅದರ ಜೊತೆ ಕಳೆನೂ ಕೂಡ ಬರುತ್ತೆ. ಆದರೆ ನಮಗೆ ಕಳೆಯನ್ನು ತೆಗೀಲಿಕ್ಕೆ ಕೃಷಿ ಕಾರ್ಮಿಕರು ಸಿಗ್ತಾ ಇಲ್ಲ. ಈ ರೋಗ ಮತ್ತು ಕೀಟಗಳನ್ನು ನಿಯಂತ್ರಣ ಮಾಡಲಿಕ್ಕೆ ಈ ತಾವಾಗಲೇ ಹೇಳಿದಂಥ ಕೀಟನಾಶಕ ಇರ್ಬೋದು, ರೋಗನಾಶಕ ಇರ್ಬೋದು, ಇದು ಬಹಳ ಅನಿವಾರ್ಯ. ಅದಿಲ್ಲ ಅಂತ ಅಂದರೆ ನಾವು ಕೃಷಿಯನ್ನು ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಅಂತೇಳಿ ಹೇಳ್ತಾರೆ. ಏನು ಪರಿಹಾರ ಅದಕ್ಕೆ? ಕೃಷಿಕರನ್ನು ನಾವು ಈ ನಿಟ್ಟಿನಲ್ಲಿ ಎಜುಕೇಟ್ ಮಾಡೋ ಅಗತ್ಯ ಇದೆ. ಏನು ಮಾರ್ಕೆಟ್ ಎಕಾನಮಿಯಲ್ಲಿ ಹೇಗೆ ಈ ಎಲ್ಲ ಉತ್ಪನ್ನಗಳು ಬಿಕರಿ ಆಗ್ತವೆ ಅಂತ ಹೇಳಿದರೆ, ಕೀಟನಾಶಕ, ಕಳೆನಾಶಕ, ನಂಜುನಾಶಕ ಹಾಗೆ ಕ್ರಿಮಿನಾಶಕ ಇವುಗಳು ಒಂದು ದೊಡ್ಡ ಲಾಬಿ ಮುಖಾಂತರ ನಡೀತಾ ಇರುವಂಥದ್ದು. ಇವುಗಳು ಇಲ್ಲದಲೇನೂ ಸಹ ನಾವು ಶತಶತಮಾನಗಳಿಂದ ಕೃಷಿಯನ್ನು ಮಾಡಿಕೊಂಡು ಬಂದಿದ್ದೇವೆ. ಆದರೆ ಈಗ ನಮ್ಮ ಅಗತ್ಯಗಳು ಜಾಸ್ತಿಯಾಗಿದೆ, ಅದನ್ನು ಒಪ್ತೇನೆ. ಅಗತ್ಯಕ್ಕೆ ತಕ್ಕಂತೆ ನಮ್ಮ ಹಿಂದಿನ ಏನು ಸಾಂಪ್ರದಾಯಿಕ ಕೃಷಿ ಪದ್ಧತಿಯಲ್ಲಿ ನಾವು ಮಾರ್ಪಾಡು ಮಾಡ್ಕೊಳ್ಳೋದಕ್ಕಿಂತಲೂ ಇಮಿಡಿಯೇಟ್ ಆಗಿ ನಮಗೆ ರಿಸಲ್ಟ್ ಬೇಕು ಅನ್ನೋಂಥ ನಿಟ್ಟಿನಲ್ಲಿ ಈ ಎಲ್ಲ ಔಷಧಿಗಳ ಮೊರೆಯನ್ನು ಹೋಗಿದ್ದೇವೆ. ಇದನ್ನು ತುಂಬ ವ್ಯವಸ್ಥಿತವಾಗಿ ಅವುಗಳನ್ನು ಉತ್ಪತ್ತಿ ಮಾಡುವಂತಹ ಕಂಪನಿಗಳು ಬಹಳ ಚೆನ್ನಾಗಿ ಬಳಕೆ ಮಾಡಿಕೊಳ್ತಾ ಇದ್ದಾರೆ. ಯಾರು ರೈತರಿಗೆ ತಿಳುವಳಿಕೆ ಕೊಡಬೇಕಿತ್ತೋ, ತಾವು ಕಲಿತಂಥ ಜ್ಞಾನವನ್ನು ಹಂಚಿಕೋಬೇಕಿತ್ತೋ, ಅವರುಗಳು ಕಂಪನಿಗಳ ಏಜೆಂಟ್ರುಗಳಾಗಿ ಕೆಲಸ ಮಾಡ್ತಿರುವಂಥದ್ದು ಒಂದು ದೊಡ್ಡ ದುರಂತ. ಅವರೂ ಸಹ ರೈತ ಕುಟುಂಬದಿಂದನೇ, ಕೃಷಿಯ ಹಿನ್ನೆಲೆಯಿಂದನೇ ವಿದ್ಯಾಭ್ಯಾಸ ಮಾಡಿರ್ತಾರೆ, ಬಂದಿರ್ತಾರೆ, ತಮ್ಮ ಪರಿಶ್ರಮದಿಂದನೇ ಒಂದು ಒಳ್ಳೆಯ ಸ್ಥಾನಕ್ಕೆ ತಲುಪಿರ್ತಾರೆ. ಅವರುಗಳು ತಮ್ಮದೇ ಹಿನ್ನೆಲೆಯ ರೈತ ಸಮುದಾಯದ ಕಡೆಗೆ ತಿರುಗಿ ನೋಡ್ತಾ ಇರೋದು ಬೇರೆಯೇ ದೃಷ್ಟಿಯಲ್ಲಿ. ಅವರು ತಮ್ಮ ಸಮುದಾಯದತ್ತ ಸಹಾಯಹಸ್ತವನ್ನು ಚಾಚಲೇಬೇಕು. ಆ ನಿಟ್ಟಿನಲ್ಲಿ ಏನು ಅದಕ್ಕೆ ಕ್ವಾಲಿಫೈಡ್ ಜನಗಳಿದ್ದಾರೆ, ಅವರು ರೈತರನ್ನು ಸರಿಯಾದ ರೀತಿಯಲ್ಲಿ ಮಾರ್ಗದರ್ಶನ ನೀಡಿ ಅವರಿಗೆ ಪರಿಸರಕ್ಕೆ ಪೂರಕವಾದ ಕೃಷಿಯನ್ನು ಹೇಗೆ ನಡೆಸಲಿಕ್ಕೆ ಸಾಧ್ಯ ಇದೆ ಅನ್ನೋದನ್ನು ಮನವರಿಕೆ ಮಾಡಿಕೊಡಬೇಕು. ಆ ನಿಟ್ಟಿನಲ್ಲಿ ಅವರು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಬೇಕು. ತಾವೊಬ್ಬರು ಕೃಷಿಕರು ಆಗಲೇ ಹೇಳಿದ ಹಾಗೆ ಈ ಎಲ್ಲ ಏನು ಪರಿಸರಕ್ಕೆ ವಿರುದ್ಧವಾದಂತಹ ಕೆಲವು ಚಟುವಟಿಕೆಗಳಿದ್ದಾವೋ, ಪರಿಸರಕ್ಕೆ ಮಾರಕವಾದಂತಹ ಕೆಲವು ವಸ್ತುಗಳಿದ್ದಾವೋ, ಇವುಗಳನ್ನು ಹೊರತುಪಡಿಸಿ ನೀವು ಹೇಗೆ ಕೃಷಿಯನ್ನು ಕಟ್ಟಿಕೊಂಡಿದ್ದೀರಿ? ಒಂದು, ನಾನು ನೇರವಾಗಿ ಕೃಷಿ ಚಟುವಟಿಕೆಯಲ್ಲಿ ಭಾಗಿಯಾಗಲಿಕ್ಕೆ ನನ್ನ ಉದ್ಯೋಗದ ಒಂದು ತೊಡಕಿದೆ. ಆದರೂ ಸಹ ನಾನು ಅವಕಾಶ ಆದಾಗಲೆಲ್ಲ ಕೃಷಿ ಚಟುವಟಿಕೆಯಲ್ಲಿ ನನ್ನನ್ನು ನಾನು ತೊಡಗಿಸ್ಕೊಳ್ಳಿಕ್ಕೆ ಎಲ್ಲ ರೀತಿಯ ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ. ನಮಗಿರುವಂಥದ್ದು ಸೀಮಿತವಾದಂಥ ಕೃಷಿ ಭೂಮಿಯಲ್ಲಿ ನಾವು ಭೂಮಿಗೆ ಹಾಕುವಂಥ ಇನ್ಪುಟ್ಸ್ನಲ್ಲಿ ಬೇವಿನ ಹಿಂಡಿ ಬಿಟ್ಟರೆ ಬೇರೆ ಇನ್ಯಾವುದನ್ನು ನಾವು ಬಳಕೆ ಮಾಡೋದಿಲ್ಲ. ರಾಸಾಯನಿಕ ಗೊಬ್ಬರಗಳನ್ನು ತರೋದಿಲ್ಲ. ಕ್ರಿಮಿನಾಶಕ, ಕೀಟನಾಶಕ ಹಾಗೂ ಕಳೆನಾಶಕ ಇವುಗಳನ್ನು ಸಹ ನಾವು ಬಳಸೋದಿಲ್ಲ. ಒಂದು, ನಾವು ಮುಂಚೆಯಿಂದನೂ ಏನು ಸಾಂಪ್ರದಾಯಿಕವಾಗಿ ಕೃಷಿಯನ್ನು ಮಾಡ್ಕೊಂಡು ಬರ್ತಾ ಇದ್ವಿ ಅದೇ ಪದ್ಧತಿಯನ್ನು ಅನುಸರಿಸ್ತಾ ಇದ್ದೇವೆ. ಮತ್ತು ಇನ್ನೊಂದು, ಆ ಪದ್ಧತಿನ ಅನುಸರಿಸಲಿಕ್ಕೆ ಒಂದು ಮುಖ್ಯ ಕಾರಣ ಅಂತ ಹೇಳಿದರೆ ನಮ್ಮ ಮನಸ್ಥಿತಿ. ನಮಗಿಷ್ಟು ಸಾಕು, ನಾವು ಸಂತುಷ್ಟರು, ಇದರಿಂದ ಹೆಚ್ಚಿನ ಅಗತ್ಯ ನಮಗಿಲ್ಲ, ಇದರಲ್ಲಿ ನಾವು ತೃಪ್ತಿಯಿಂದ ಇದ್ದೇವೆ ಅನ್ನುವಂಥದ್ದು ನಮ್ಮ ಮನಸ್ಸಿನಲ್ಲಿದೆ. ಹಾಗಾಗಿ ಹೆಚ್ಚು ಬೆಳಿಬೇಕು, ಹೆಚ್ಚು ದುಡಿಮೆ ಮಾಡಬೇಕು, ಹೆಚ್ಚು ಸಂಪತ್ತನ್ನು ಕ್ರೋಢೀಕರಿಸಬೇಕು, ಅದರಿಂದ ಇನ್ನೇನೋ ಮಾಡಬೇಕು ಅನ್ನುವಂಥ ಅತಿ ಆಸೆ ಇಲ್ಲ. ಹಾಗಾಗಿ ನಮ್ಮ ಅಗತ್ಯಗಳು ಏನಿದೆ ಅದು ನಮ್ಮ ಎಲ್ಲ ಈ ಕೃಷಿ ಚಟುವಟಿಕೆಯಿಂದ ಪೂರೈಕೆ ಆಗ್ತಾ ಇದೆ. ಜೊತೆಗೆ ಇನ್ನಿತರೆ ಆದಾಯದ ಮೂಲಗಳು ಸಹ ನಮಗೆ ಸ್ವಲ್ಪ ಮಟ್ಟಿಗೆ ಸಹಾಯ ಮಾಡೋದ್ರಿಂದ ವಿ ಆರ್ ಹ್ಯಾಪಿ ವಿತ್ ದಟ್ ಪ್ರಾಕ್ಟೀಸ್. ಆ ಕೃಷಿ ಪದ್ಧತಿ ಅನುಸರಿಸೋದ್ರಿಂದ ನಾವು ಸಂತುಷ್ಟವಾಗಿದ್ದೇವೆ. ಯಾವಾಗ ನಿಮಗೆ ನಿಮ್ಮ ಅಗತ್ಯಗಳು, ನಿಮ್ಮ ಆಸೆಗಳು, ನಿಮ್ಮ ಆಲೋಚನೆಗಳು ನಿಮ್ಮ ಮಿತಿಯನ್ನು ದಾಟಿ ಹೊರಗಡೆ ಹೋಗ್ತವೆ, ಆಗ ನೀವು ಈ ಥರದ ಕೃಷಿ ಪದ್ಧತಿಗಳಿಗೆಲ್ಲ ನಿಮ್ಮನ್ನು ನೀವು ತೊಡಗಿಸ್ಕೊಳ್ಬೇಕಾದಂಥ ಅನಿವಾರ್ಯತೆ ಬರ್ತದೆ. ಹಾಗಾಗಿ ಇದು ಮನುಷ್ಯನ ಮನಸ್ಥಿತಿ ಮೇಲೂ ಸಹ ಈ ಎಲ್ಲ ಕೃಷಿ ಪ್ರಾಕ್ಟೀಸ್ಗಳು ಇವು ನಿರ್ಧಾರ ಆಗ್ತದೆ. ಆಗಲೇ ಒಂದು ಮಾತು ಹೇಳಿದ್ರೆ ನೀವು, ನಮಗೆ ಅಗತ್ಯವೋ ಅನಗತ್ಯವೋ ನಾವು ಒಂದು ವರ್ತುಲದೊಳಗೆ ಎಸಗಾಕೊಂಡಿದ್ದೀವಿ ಅಂತೇಳಿ, ಕೃಷಿ ಒಂದು ಬಳಗ ಏನಿದೆಯೋ ಒಂದು ವರ್ತುಲದೊಳಗೆ ಸಿಕ್ಕಿ ಬಿದ್ದಿದೆ. ಅನಿವಾರ್ಯವಾಗಿ ರಾಸಾಯನಿಕ ಗೊಬ್ಬರಗಳನ್ನು ಕೊಳ್ಳಲೇಬೇಕು, ಕೊಳ್ಳಿಲ್ಲ ಅಂತ ಅಂದ್ರೆ ಕೊಳ್ಳುವ ಹಾಗೆ ಮಾಡುವ ಒಂದು ವರ್ಗ ಇದೆ, ಅವ್ರು ಬಂದು ಕೊಳ್ಳಿಸ್ತಾರೆ. ನಿನ್ಗೆ ಕೊಳ್ಳಿಕ್ ಸಾಲ ಬೇಕಾ ಸಾಲ ಕೊಡ್ತೀವಿ, ನಿನ್ಗೆ ಯಾವ್ದು ಬೇಕೋ ಅದನ್ನ ಕೊಡ್ತೀವಿ, ಈ ತರ ಒಂದಷ್ಟು ವರ್ತುಲದಲ್ಲಿ ಸಿಕ್ಕಿ ಬಿದ್ದಿರತಕ್ಕಂಥದ್ದು. ಅದೇ ರೀತಿ ಅದು ಕ್ರಿಮಿನಾಶಕಕ್ಕೂ ಕೂಡ ಅನ್ವಯಿಸುತ್ತೆ, ಕಳೆನಾಶಕಕ್ಕೂ ಅನ್ವಯಿಸುತ್ತೆ, ಬೇರೆ ಕೃಷಿಯಲ್ಲಿ ಏನೆಲ್ಲ ರಾಸಾಯನಿಕಗಳನ್ನ ಬಳಕೆಯನ್ನ ಮಾಡಲಾಗ್ತಿದೆಯೋ ಅದೆಲ್ಲದಕ್ಕೂ ಕೂಡ ಇದು ಅನ್ವಯಿಸುತ್ತೆ. ಈ ವರ್ತುಲದಿಂದ ಹೊರಗಡೆ ಬರಲಿಕ್ಕೆ ಕೃಷಿಕರಿಗೆ ಸಾಧ್ಯತೆ ಇದೆಯಾ, ಇದೆ ಅನ್ನೋದಾದ್ರೆ ಹೇಗೆ? ಖಂಡಿತ ಇದೆ. ನೋಡಿ, ನಾನು ಒಂದು ಹಣಕಾಸು ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇದ್ದೇನೆ. ದಿನಕ್ಕೆ ನೂರಾರು ಜನ ರೈತರ ಜೊತೆಗೆ ನನಗೆ ಕೊಡುಕೊಳ್ಳೋ ವ್ಯವಹಾರ ಇರುತ್ತೆ. ಅವರ ದುಃಖ ದುಮ್ಮಾನಗಳು, ಅವರ ಬದುಕಿನ ಜೊತೆಗೆ ನೇರವಾಗಿ ಸಂವಾದ ಮಾಡುವಂಥ ಎಲ್ಲ ಅವಕಾಶಗಳು ನನಗೆ ಒಂದಲ್ಲ ಒಂದು ರೀತಿಯಲ್ಲಿ ಸಿಕ್ಕೇ ಸಿಗ್ತವೆ. ಸಾಕಷ್ಟು ಜನರನ್ನು ನೋಡ್ತೇನೆ, ಅವರು ಪಡೋ ಶ್ರಮ, ಅವರು ಹಾಕೋ ಬಂಡವಾಳ, ಇದನ್ನೆಲ್ಲನೂ ಕಡೆಗೆ ಅವರು ಬೆಳೆದಂಥ ಬೆಳೆ ರಸ್ತೆ ಬದಿ ದನಗಳು ಸಹ ತಿನ್ನಲಿಕ್ಕೆ ಆಗದ ಸ್ಥಿತಿಯಲ್ಲಿ ಎಸೆದು ಹೋಗಿರುವಂಥ ಸನ್ನಿವೇಶಗಳನ್ನು ನಾನು ಸಾಕಷ್ಟು ಸಲ ನೋಡಿದ್ದೀನಿ. ನಾನಿಲ್ಲಿ ನಿಮ್ಮ ಮುಂದೆ ವ್ಯಕ್ತಪಡಿಸಲಾಗದಷ್ಟು ನೋವನ್ನು ನಾನು ಅನುಭವಿಸಿದ್ದೇನೆ. ಅವರ ಶ್ರಮ, ಅವರು ಹಾಕಿರೋ ಬಂಡವಾಳ, ಅವರ ಸಮಯ, ಅವರೆಲ್ಲ ಆಸೆ ಆಕಾಂಕ್ಷೆಗಳು ಏನಿತ್ತು ಅವೆಲ್ಲವೂ ಈ ರೀತಿಯಾಗಿ ನಷ್ಟ ಆಗೋಯ್ತಲ್ಲ ಅಂಥೇಳಿ ತುಂಬ ನೋವನ್ನು ಅನುಭವಿಸಿದ್ದೀನಿ. ಇದಕ್ಕೆ ಕಾರಣ ಏನು ಅಂತ ಹೇಳಿದರೆ, ಒಂದು ಪ್ರಾಪರ್ ಪ್ಲಾನಿಂಗ್ ಇಲ್ಲ. ಅವರನ್ನು ಗೈಡ್ ಮಾಡಬೇಕಾದಂಥ ಸಂಬಂಧಪಟ್ಟಂಥ ಇಲಾಖೆಯವರು, ನೋಡಿ ಈ ಇಂಥ ಬೆಳೆಗೆ ಬೇಡಿಕೆ ಇದೆ, ಇಂತಹ ಬೆಳೆಯನ್ನು ಇಷ್ಟೇ ಪ್ರಮಾಣದಲ್ಲಿ ನೀವು ಬೆಳಿಬೇಕು, ಅದಕ್ಕೊಂದು ನಿಯಂತ್ರಣ ಮಾಡುವಂಥ ಒಂದು ವ್ಯವಸ್ಥೆಯನ್ನು ಕಂಡುಕೊಂಡಿಲ್ಲ. ಹಾಗಾಗಿ ಮಾರುಕಟ್ಟೆಯಲ್ಲಿ ಅಗತ್ಯ ಇಲ್ಲದೇ ಇರುವಂಥ ಬೆಳೆಯನ್ನು ಅಗತ್ಯಕ್ಕಿಂತ ಹೆಚ್ಚಾಗಿ ಉತ್ಪಾದನೆ ಮಾಡ್ತಾರೆ. ಅದನ್ನು ಉತ್ಪಾದನೆ ಮಾಡುವ ನಿಟ್ಟಿನಲ್ಲಿ ತಮ್ಮೆಲ್ಲ ಸಂಪನ್ಮೂಲಗಳನ್ನು ಅದರೆಡೆಗೆ ತೊಡಗಿಸ್ತಾರೆ. ಕಡೆಗೆ ಅವರು ನಿರೀಕ್ಷೆ ಮಾಡಲಾರದ ರೀತಿಯಲ್ಲಿ ನಷ್ಟವನ್ನು ಅನುಭವಿಸ್ಬಿಟ್ಟು ಈಚೆಗೆ ಬ್ಯಾಂಕ್ಗಳಿಗೂ ಡಿಫಾಲ್ಟರ್ಸ್ ಆಗ್ತಾರೆ. ಇನ್ನೊಂದು ಕಡೆಗೆ ಕೃಷಿಯ ಕಡೆಗೆ ಆಸಕ್ತಿಯನ್ನು ಸಹ ಕಳ್ಕೊಳ್ತಾ ಹೋಗ್ತಾರೆ. ಈ ನಡುವೆ ಕೃಷಿಯಿಂದ ವಿಮುಖರಾಗ್ತಿರುವಂಥ ಯುವ ಜನಾಂಗದ ಕಡೆಗೂ ನಾವು ಒಂದಷ್ಟು ಆಲೋಚನೆ ಮಾಡಬೇಕಾಗಿದೆ. ಯಾಕೆ ಅವರು ವಿಮುಖರಾಗ್ತಾ ಇದ್ದಾರೆ, ಅದನ್ನು ಹೇಗೆ ನಿಭಾಯಿಸಲಿಕ್ಕೆ ಸರ್ಕಾರಗಳು ಆಲೋಚನೆ ಮಾಡಬಹುದು, ಅವರನ್ನು ಲಾಭದಾಯಕವಾದಂಥ ಕೃಷಿಯೆಡೆಗೆ ಹೇಗೆ ನಾವು ಕರೆತರಬಹುದು ಅನ್ನೋದ್ರ ಬಗ್ಗೆನೂ ಸಹ ಯೋಚನೆ ಮಾಡಬೇಕು. ಇದೆಲ್ಲ ಅದರ ಆಚೆಗೆ ನಾವು ಯೋಚನೆ ಮಾಡಬೇಕು ಅಂದರೆ, ಇಕಾಲಜಿ ಈಸ್ ಎಮರ್ಜಿಂಗ್ ಆಸ್ ಎ ನ್ಯೂ ಕೈಂಡ್ ಆಫ್ ಫಿಲಾಸಫಿ. ಜೀವ ವೈವಿಧ್ಯವನ್ನು ಈ ಭೂಮಿಯ ಮೇಲೆ ಇತರೆಲ್ಲ ಜೀವಿಗಳ ಹಾಗೆ ಮನುಷ್ಯನು ಸಹ ಒಂದು ಜೀವಿ, ತನಗೆ ಸಿಕ್ಕಿರುವಂಥ ಉನ್ನತವಾದ ಅವಕಾಶವನ್ನು ಹೇಗೆ ಇತರೆಲ್ಲ ಘಟಕಗಳ ಜೊತೆಗೆ ತನ್ನ ಜ್ಞಾನವನ್ನು ಹಂಚಿಕೊಳ್ತಾನೆ ಅನ್ನೋದ್ರ ಮೇಲೆ ಎಲ್ಲ ಪ್ರಕ್ರಿಯೆಗಳು ನಿಂತಿದೆ. ಹಾಗಾಗಿ ಗರ್ವ, ಪ್ರತಿಷ್ಠೆ ಹಾಗೂ ಅಹಂಕಾರ ಇವನ್ನ ನಾವು ಬದಿಗಿಟ್ಟು ಸತ್ಯ ಏನು ಅಂತೇಳಿ ಅರಿತುಕೊಂಡು ನಮ್ಮನ್ನು ನಾವು ಆತ್ಮವಿಮರ್ಶೆ ಮಾಡಿಕೊಳ್ಳುವಂಥ ಒಂದು ಮುಖ್ಯವಾದ ಘಟ್ಟದಲ್ಲಿದ್ದೇವೆ. ಈ ಪರಿಸರದ ಬಗ್ಗೆ ಜಾಗೃತಿ ಎನ್ನುವಂಥದ್ದು ಇತ್ತೀಚಿನ ದಿವಸದಲ್ಲಿ ಬಂದಿದ್ದಲ್ಲ, ಈಗೊಂದು 20-30 ವರ್ಷದಿಂದನೂ ಕೂಡ ನಾವು ಇದ್ರ ಬಗ್ಗೆ ಕೇಳ್ತಾನೆ ಇದ್ದೇವೆ. ಉಳುಮೆಯನ್ನು ಹೆಚ್ಚು ಮಾಡಬೇಡಿ ಅಂತೇಳಿ ಹೇಳ್ತಾರೆ, ಆದರೂ ಕೂಡ ಹೆಚ್ಚು ಉಳುಮೆಯನ್ನು ಮಾಡಲಾಗ್ತದೆ. ಕೀಟನಾಶಕ ರೋಗನಾಶಕಗಳನ್ನು ಹೆಚ್ಚು ಬಳಕೆಯನ್ನು ಮಾಡಬೇಡಿ, ಹೆಚ್ಚು ಬಳಕೆ ಮಾಡಬೇಡಿ ಅಂತ ಹೇಳಿದರೆ ಬಂದ ತಕ್ಷಣ ನೀವು ಅದನ್ನು ಹೊಡೆಯೋ ಅಂಥದ್ದು ಬೇಡ, ಅಥವಾ ಬರುತ್ತೇನೋ ಮುಂಜಾಗ್ರತಾ ಕ್ರಮವಾಗಿ ಹೊಡೆಯೋ ಅಂಥದ್ದು ಬೇಡ. ನಿಮ್ಮ ಬೆಳೆಗೆ ಯಾವಾಗ ಆರ್ಥಿಕವಾಗಿ ನಷ್ಟ ಸಂಭವಿಸುತ್ತೆ ಅಂತ ಅನಿಸುತ್ತೋ ಅಂಥ ಸಂದರ್ಭದಲ್ಲಿ ಬಳಕೆಯನ್ನು ಮಾಡಿ ಅಂತೇಳಿ ಹೇಳ್ತಾರೆ. ಇದನ್ನು ಈ ಹಿಂದಿನಿಂದಲೂ ಕೂಡ ಹೇಳ್ಕೊಂಬರ್ತಿದ್ದಾರೆ, ಅದು ಕೂಡ ನಾವು ಅದನ್ನು ಪರಿಪಾಲಿಸಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅದೇ ರೀತಿ ಪ್ಲಾಸ್ಟಿಕ್ ಬಳಕೆ ಇರಬಹುದು, ನಾವು ಪೆಟ್ರೋಲ್ ಬಳಕೆ ಇರಬಹುದು, ಮತ್ತು ಪರಿಸರಕ್ಕೆ ಬೇರೆ ಬೇರೆ ಥರದಲ್ಲಿ ಏನು ತೊಂದರೆ ಆಗ್ತಿದೆಯೋ ಅದೆಲ್ಲದರ ನಿಯಂತ್ರಣವನ್ನು ಮಾಡಬೇಕು. ಸಾಧ್ಯವಾದಷ್ಟು ನಾವೇ ಅದನ್ನು ಸ್ವಯಂ ಪ್ರೇರಿತರಾಗಿ ಬಿಡಬೇಕು ಅನ್ನುವಂಥದ್ದು. ಆದರೆ ಅದನ್ನು ಬಿಡಿಸ್ಲಿಕ್ಕೆ ಇವತ್ತಿಗೂ ಕೂಡ ಸಾಧ್ಯ ಆಗಲಿಲ್ಲ. ಕಳೆದ 30 ವರ್ಷದಿಂದ ನಾವೇನು ಹೇಳ್ಕೊಂಬಂದ್ವ ಅದರಲ್ಲಿ ಒಂದು ಸ್ವಲ್ಪನೂ ಕೂಡ ನಾವು ಒಂದು ಯಶಸ್ಸನ್ನು ಕಾಣಲಿಕ್ಕೆ ಸಾಧ್ಯ ಆಗಲಿಲ್ಲ ಅಂಥೇಳಿ ನನಗಾದರೂ ಕೂಡ ಅನಿಸುತ್ತೆ. ಯಾಕೆ ಈ ಥರದ ಒಂದು ದೊಡ್ಡ ಸಮಸ್ಯೆಯಲ್ಲಿ ನಾವು ಸಿಕ್ಕೊಂಡಿದ್ದೀವಿ ಅಂತ ನೋಡಿ, ಸರ್ಕಾರದ ಆಲೋಚನೆಗಳು ಜನರ ಆಲೋಚನೆ ಆಗಬೇಕು, ಅಥವಾ ಜನರ ಆಲೋಚನೆಗಳು ಸರ್ಕಾರದ ಆಲೋಚನೆಗಳಾಗಬೇಕು. ಇದೇನಾಗುತ್ತೆ, ಒಂದು ದೊಡ್ಡ ಕಂದಕ ನಿರ್ಮಾಣ ಆಗಿದೆ. ಪರಿಸರ ಹಾಗೂ ಡೆವಲಪ್ಮೆಂಟ್ ಅಭಿವೃದ್ಧಿ ಇದ್ರ ನಡುವೆ ಒಂದು ಸಮನ್ವಯ ಸಾಧಿಸೋದ್ರಲ್ಲಿ ನಾವೆಲ್ಲೋ ವಿಫಲ ಆಗ್ತಾ ಇದ್ದೇವೆ. ಎರಡನೇದು, ಅಭಿವೃದ್ಧಿ ಅಂದ್ರೆ ಏನು ಅನ್ನೋಂತಹ ಪರಿಕಲ್ಪನೆಯೇ ಜನಗಳಿಗೆ ನಾವು ಅರ್ಥ ಮಾಡಿಸೋದ್ರಲ್ಲಿ ಸೋತಿದ್ದೀವಿ. ಅಭಿವೃದ್ಧಿ ಅಂತ ಹೇಳಿದ್ರೆ ನಮ್ಮ ಅನುಕೂಲಕ್ಕೆ ಒಂದಷ್ಟು ವಸ್ತುಗಳನ್ನ ಗುಡ್ಡೆ ಹಾಕೊಳ್ಳೋದನ್ನೇ ಅಭಿವೃದ್ಧಿ ಅನ್ನುವಂಥದ್ದನ್ನ ನಾವು, ಅಥವಾ ಆಧುನಿಕತೆ ಅನ್ನುವಂಥದ್ದನ್ನ ನಾವು ತಪ್ಪು ಕಲ್ಪನೆಯಲ್ಲಿ ಮುಳುಗೋಗ್ಬಿಟ್ಟಿದ್ದೀವಿ. ನಮ್ಮ ಅಗತ್ಯಗಳನ್ನು ನಾವು ಲಿಮಿಟ್ ಮಾಡ್ಕೋಬೇಕು, ಅಂದರೆ ಅದಕ್ಕೆ ಒಂದು ಕಡಿವಾಣ ಹಾಕೋಬೇಕು. ಒಬ್ಬ ಮನುಷ್ಯ ಎಷ್ಟು ಊಟ ಮಾಡಲಿಕ್ಕೆ ಸಾಧ್ಯ, ಎಷ್ಟು ಅಗಲವಾಗಿ ಮಲಗಲಿಕ್ಕೆ ಸಾಧ್ಯ, ಒಬ್ಬ ಮನುಷ್ಯ ಎಷ್ಟು ಸೌಲಭ್ಯಗಳನ್ನು ಬಳಸ್ಕೊಳ್ಳಿಕ್ಕೆ ಸಾಧ್ಯ, ಇದು ಅಗೈನ್ ವಿ ಆರ್ ಮೂವಿಂಗ್ ಟುವರ್ಡ್ಸ್ ಅ ಫಿಲಾಸಫಿ. ಈ ಇಕಾಲಜಿಯನ್ನು ಫಿಲಾಸಫಿಯನ್ನಾಗಿ ಮನುಷ್ಯ ಸ್ವೀಕರಿಸಿದಂಥ ಸಂದರ್ಭದಲ್ಲಿ ಖಂಡಿತವಾಗಿಯೂ ನಾವು ಒಂದು ಹೊಸ ಬದುಕಿನತ್ರ ಮುಖ ಮಾಡಿಕೊಳ್ಳಿಕ್ಕೆ, ಆ ನಿಟ್ಟಿನಲ್ಲಿ ಯೋಚನೆ ಮಾಡಿಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ನಾವು ನಿಜವಾದ ಸವಾಲುಗಳು ಏನು ಅನ್ನೋದನ್ನೇ ಮೊದಲು ಅರ್ಥ ಮಾಡಿಕೊಂಡಿಲ್ಲ. ಹುತ್ತೋಗಿ ಬಡಿದರೆ ಹಾವು ಸಾಯುವುದೇ ಅಂತ ಹೇಳ್ತಾರೆ. ನಾವು ನಿಜವಾದ ಸಮಸ್ಯೆ ಏನು ಅಂತೇಳಿ ಅದನ್ನು ಅಡ್ರೆಸ್ ಮಾಡಬೇಕಾಗಿದೆ, ಅದು ಮಾಡ್ತಾ ಇಲ್ಲ. ನಮ್ಮಲ್ಲಿ ವಿದ್ಯಾರ್ಥಿಗಳಿಗೆ ಅವರ 12ನೇ ತರಗತಿಯ ವ್ಯಾಸಂಗದ ತನಕ ನಾವು ಪರಿಸರ ಶಿಕ್ಷಣವನ್ನು ಒಂದು ಮುಖ್ಯವಾದ ಸಬ್ಜೆಕ್ಟ್ನಾಗಿ ಇಟ್ಕೊಳ್ಬೇಕಾದಂಥ ದೊಡ್ಡ ಅಗತ್ಯ ಇದೆ, ಅದನ್ನು ನಾವು ಮಾಡ್ತಾ ಇಲ್ಲ. ಆ ನಿಟ್ಟಿನಲ್ಲಿ ಆ ತೀರ್ಮಾನ ತೆಗೆದುಕೊಳ್ಳುವಂಥ ಸ್ಥಾನದಲ್ಲಿರೋರು ಯೋಚನೆ ಮಾಡಬೇಕಾಗಿದೆ. ಪರಿಸರ ಶಿಕ್ಷಣ ಬಹಳ ಅಗತ್ಯ ಇದೆ. ನಾವು ಚಿಕ್ಕ ವಯಸ್ಸಿನಿಂದಲೇ ಮಕ್ಕಳಲ್ಲಿ ನಾವು ಆ ಥರದ ಆಲೋಚನೆಗಳನ್ನು ತುಂಬದೇ ಇದ್ದರೆ ಮುಂದೆ ಬರುವಂಥ ದಿನಗಳು ಇನ್ನೂ ಸಹ ಕಠಿಣ ಆಗುವಂಥ ಸಾಧ್ಯತೆಗಳಿದೆ. ಇನ್ನು ನಮ್ಮ ಬಳಕೆಯಲ್ಲಿ ಬರುವಂಥ ವಸ್ತುಗಳನ್ನು ರೆಡ್ಯೂಸ್, ರಿಯೂಸ್, ರೆಫ್ಯೂಸ್ ಆ್ಯಂಡ್ ರೀಸೈಕಲ್ ಅಂತೆ. ಯಾವುದೇ ವಸ್ತುವನ್ನು ನಾವು ಬಳಕೆಯನ್ನೇ ಕಡಿಮೆ ಮಾಡಬೇಕು, ಆನಂತರ ಅದನ್ನು ಪುನರ್ಬಳಕೆ ಮಾಡಬೇಕು. ಹಾಗೆಯೇ ಎಷ್ಟೋ ಸಂದರ್ಭದಲ್ಲಿ ಕೆಲವು ಬಳಕೆ ನಮಗೆ ಅಗತ್ಯನೇ ಇರೋದಿಲ್ಲ, ಅಂಥ ಸಂದರ್ಭದಲ್ಲಿ ನಾವು ಅದನ್ನು ನಿರಾಕರಿಸಬೇಕು, ರೆಫ್ಯೂಸ್ ಮಾಡಬೇಕು. ಇನ್ನು ಮುಂದಿನ ಹಂತದಲ್ಲಿ ಬಳಕೆ ಮಾಡಿದ ವಸ್ತುವನ್ನು ಮರುಬಳಕೆ ಮಾಡಲಿಕ್ಕೆ ಏನು ಸಾಧ್ಯ ಇದೆ, ರೀಸೈಕಲ್. ಈ ನಿಟ್ಟಿನಲ್ಲಿ ಮಕ್ಕಳನ್ನು ನಾವು ಉದ್ದೀಪನಗೊಳಿಸಬೇಕಾದಂಥ ಒಂದು ಮುಖ್ಯವಾದ ಕೆಲಸವನ್ನು ಮಾಡಬೇಕಾಗಿದೆ. ಕಡೆಯದಾಗಿ ಒಂದು ಪ್ರಶ್ನೆ ಕೇಳಬೇಕು ಅಂತೇಳಿ ಅನಿಸುತ್ತೆ. ಪರಿಸರ ಆಸಕ್ತರಾಗಿ ತಾವು ಅನೇಕ ವರ್ಷಗಳಿಂದ ಪರಿಸರಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಕೆಲಸಗಳನ್ನು ಮಾಡಿಕೊಂಡು ಬರ್ತಾ ಇದ್ದೀರಾ. ಆದರೂ ಕೂಡ ದಿವಸದಿಂದ ದಿವಸಕ್ಕೆ ನಮ್ಮ ಪರಿಸರ ಮಾಲಿನ್ಯ ಅನ್ನುವಂಥದ್ದು ಹೆಚ್ಚಳ ಆಗ್ತಾ ಇದೆ. ಅದಕ್ಕೆ ಪೂರಕವಾಗಿ ನಮ್ಮ ವಾತಾವರಣದಲ್ಲಿನ ಉಷ್ಣಾಂಶ ಏನು ಏರುಪೇರಾಗ್ತಾ ಇದೆಯೋ ಇದು ನಮಗೆ ಅದೊಂದು ರೀತಿ ಕೈಗನ್ನಡಿಯಾಗಿದೆ. ಈ ನಿಟ್ಟಿನಲ್ಲಿ ಪರಿಸರಕ್ಕೆ ಸಂಬಂಧಪಟ್ಟಂತಹ ಸಾಕಷ್ಟು ಕೆಲಸ ವಿಶ್ವದಾದ್ಯಂತ ನಡೀತಾ ಇದೆ. ಈ ನಿಟ್ಟಿನಲ್ಲಿ ಮುಂದಿನ ದಿವಸದಲ್ಲಿ ಪರಿಸರಕ್ಕೆ ಸಂಬಂಧಪಟ್ಟ ಹಾಗೆ ಏನಾದರೂ ಒಂದಷ್ಟು ಆಶಾಭಾವನೆಯನ್ನು ನಾವು ಇಟ್ಕೊಳ್ಬಹುದು? ಖಂಡಿತ ಇಟ್ಕೊಳ್ಬಹುದು, ಅದು ಸಾಧ್ಯ ಇದೆ ಸಹ. ಯಾಕಂದರೆ ಇವತ್ತು ಪರಿಸರದ ಬಗ್ಗೆ, ಜೀವ ವೈವಿಧ್ಯದ ಬಗ್ಗೆ, ಭೂಮಿಯ ಬಗ್ಗೆ ಆಸಕ್ತಿ ಸಾಕಷ್ಟು ಜನ ಯುವಜನತೆಯಲ್ಲಿ, ಮಕ್ಕಳಲ್ಲಿ ಹೆಚ್ಚು ಆಗ್ತಾ ಇದೆ. ಅದಕ್ಕೆ ಪೂರಕವಾಗಿ ನಾವು ಇನ್ನಷ್ಟು ಕಾರ್ಯಯೋಜನೆಗಳನ್ನು ಸಿದ್ಧಪಡಿಸಿಕೊಂಡು ಆ ನಿಟ್ಟಿನಲ್ಲಿ ಕೆಲಸ ಮಾಡೋ ಕಡೆಗೆ ಯೋಚನೆ ಮಾಡಬೇಕಾಗಿದೆ. ಅಧಿಕಾರ ಸ್ಥಾನದಲ್ಲಿ ಇರುವಂಥವರು ಜೀವಜಾಲ, ಜೀವ ವೈವಿಧ್ಯದ ಬಗ್ಗೆ ಒಂದಷ್ಟು ಮಾಹಿತಿ ಹಾಗೂ ಕಾಳಜಿಯನ್ನು ಹೆಚ್ಚು ಮಾಡಿಕೊಳ್ಳುವಂಥ ಅಗತ್ಯ ಇದೆ. ಯಾಕಂದರೆ ಸರ್ಕಾರ ತೆಗೆದುಕೊಳ್ಳುವಂಥ ಅನೇಕ ನಿರ್ಧಾರಗಳು ಕೋಟ್ಯಾಂತರ ಜನಗಳ ಬದುಕಿನ ಮೇಲೆ ನೇರವಾಗಿ ಪ್ರಭಾವ ಬೀರುತ್ತೆ, ಪರಿಣಾಮ ಬೀರುತ್ತೆ. ಹಾಗಾಗಿ ಆ ನಿರ್ಧಾರ ತೆಗೆದುಕೊಳ್ಳುವಂಥ ಸ್ಥಾನದಲ್ಲಿರುವಂಥವರಿಗೆ ಪರಿಸರದ ಬಗ್ಗೆ ಕಾಳಜಿ ಹಾಗೂ ಒಂದಷ್ಟು ಮಾಹಿತಿ ಇರಬೇಕಾಗ್ತದೆ. ಹಾಗಾಗಿ ಆ ನಿಟ್ಟಿನಲ್ಲಿ ಒಂದಷ್ಟು ಹೋಮ್ವರ್ಕ್ ಮಾಡಬೇಕಾದಂಥ ಅಗತ್ಯ ಸರ್ಕಾರಕ್ಕಿದೆ. ಅದನ್ನು ಅವರು ಮಾಡ್ತಾರೇನೋ ಅಂತ ಒಂದು ಆಶಾಭಾವನೆ ಇದೆ. ಇನ್ನೊಮ್ಮೆ ಹೇಳ್ತೀನಿ, ಈ ಭೂಮಿ ನಮ್ಮದು ಮಾತ್ರ ಅಲ್ಲ, ಮನುಷ್ಯನಿಗೆ ಮಾತ್ರ ಅಲ್ಲ, ಈ ಭೂಮಿ ಇಡೀ ಜೀವ ಸಂಕುಲದ ಒಂದು ಆಸ್ತಿ. ನಮ್ಮ ಮಕ್ಕಳಿಂದ ನಾವು ಪಡೆದಿರುವಂಥ ಒಂದು ಸಾಲ, ಅದನ್ನು ನಾವು ಸುರಕ್ಷಿತವಾಗಿ ಅವ್ರ ಕೈಗೆ ಕೊಟ್ಟು ಹೋಗುವಂಥ ಒಂದು ದೊಡ್ಡ ಜವಾಬ್ದಾರಿ ನಮ್ಮ ನಿಮ್ಮ ಎಲ್ಲರ ಮೇಲಿದೆ. ಇದನ್ನು ನಾವು ನೆನ್ಪಿಟ್ಕೊಂಡು ಮುಂದಿನ ಹೆಜ್ಜೆಯನ್ನು ಇಡೋಣ. ಧನಂಜಯ್ ಅವರು, ನಿಮ್ಮನ್ನು ಸಂಪರ್ಕ ಮಾಡಬೇಕು ಅಂತ ಹೇಳಿದರೆ ಹೇಗೆ ಸಂಪರ್ಕ ಮಾಡುವಂಥದ್ದು? ನನ್ನ ಫೋನ್ ನಂಬರ್ 944-842-1946. ಇನ್ನೊಮ್ಮೆ ಹೇಳಿ, 944-842-1946. Thank you. ನನಗೇನು ಹೋಗದೆ ಹೋಗು ನನಗೇನು. ಪ್ರತಿ ಸಂಜೆ 4 ಗಂಟೆಯಿಂದ 5 ಗಂಟೆಯವರೆಗೆ ನಿಮ್ಮ ಹಾಸನ ಎಫ್ಎಂ ನಲ್ಲಿ ನಿಮ್ಮ ಸಂದೇಶ ಮೇಘ ಸಂಗೀತ. ಮುತ್ತಿನಂಥ ಮಾತೊಂದು ಗೊತ್ತೇ ನಮ್ಮ, ನಿನಗೆ ಗೊತ್ತೇ ನಮ್ಮ, ನಾವು ಕಾಲಕ್ಕೆ ತಕ್ಕಂತೆ ನಡೆಯಬೇಕು ಎಂದು ತಾಳಕ್ಕೆ ತಕ್ಕಂತೆ ಕುಣಿಯಬೇಕು. ವಿವಿಧ ಕವಿಗಳ ಭಾವಪುಷ್ಪಗಳ ಸಂಗಮ, ಸಂಗೀತ ನಿರ್ದೇಶಕರ ಸಂಗೀತ ವೈವಿಧ್ಯ, ವಿವಿಧ ಗಾಯಕರ ಗಾಯನದ ಮೋಡಿ, ನಿಮ್ಮಿಚ್ಛೆಯ ಮಧುರ ಗೀತೆಗಳ ಪ್ರಸಾರ. ನಿಮ್ಮ ಸಂದೇಶ ಮೇಘ ಸಂಗೀತದಲ್ಲಿ. ಕಾಲವನ್ನು ತಡೆಯೋರು ಯಾರೂ ಇಲ್ಲ, ಗಾಳಿಯನ್ನು ಹಿಡಿಯೋರು ಎಲ್ಲೂ ಇಲ್ಲ. ನಿಮ್ಮ ಇಷ್ಟದ ಗೀತೆ ಕೇಳಲು ನಮ್ಮ ವಾಟ್ಸ್ಆಪ್ ಸಂಖ್ಯೆ 9146886637. ಲೋಕವೇ ಹೇಳಿದ ಮಾತಿದು, ವೇದದ ಸಾರವೇ ಕೇಳಿದು. ತಪ್ಪದೆ ಆಲಿಸಿ ಪ್ರತಿ ಸಂಜೆ 4 ಗಂಟೆಯಿಂದ 5 ಗಂಟೆಯವರೆಗೆ ನಿಮ್ಮ ಸಂದೇಶ ಮೇಘ ಸಂಗೀತ. ಸತ್ಯ ಅಹಿಂಸೆಗಳ ಮೂಲಕ ಸಂಪೂರ್ಣ ಸ್ವರಾಜ್ಯ ಎನ್ನುವುದರ ಅರ್ಥ ಜಾತಿ ಪಂಗಡ ವರ್ಣಗಳ ಭೇದವಿಲ್ಲದೆ ಎಲ್ಲ ಅಂಗಗಳ ಸ್ವಾತಂತ್ರ್ಯ. ಮಹಾತ್ಮ ಗಾಂಧಿ. ನೀವು ಕೇಳ್ತಾ ಇದ್ದೀರಿ 102.2 ಮೆಗಾ ಹರ್ಟ್ಸ್ಗಳಲ್ಲಿ, ಇದು ಹಾಸನ ಆಕಾಶವಾಣಿ. ಕಾರ್ಯಕ್ರಮ ವಿವರಣೆ. ನಮ್ಮ ನಿಲಯದಿಂದ ಈ ಸಂಜೆ ಹಾಗೂ ನಾಳೆ ಮೂಡಿ ಬರಲಿರುವ ಕಾರ್ಯಕ್ರಮಗಳ ಮೇಲೆ ಒಂದು ಪಕ್ಷಿನೋಟ. ಚಿಕ್ಕಮಗಳೂರಿನ ವಿದ್ಯಾರ್ಥಿ ಪ್ಯಾರಾಮೆಡಿಕಲ್ ಕಾಲೇಜಿನಲ್ಲಿ ಜನರಲ್ ನರ್ಸಿಂಗ್ ಅಂಡ್ ಮಿಡ್ವೈಫರಿ ಕೋರ್ಸ್ ಹಾಗೂ ಎಲ್ಲಾ ಪ್ಯಾರಾಮೆಡಿಕಲ್ ಡಿಪ್ಲೊಮಾ ಕೋರ್ಸ್ಗಳಿಗೆ ಪ್ರವೇಶಾತಿ ಪ್ರಾರಂಭಗೊಂಡಿದೆ. ವಿದ್ಯಾರ್ಹತೆ ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿ ಪಾಸ್. ವಿಶಾಲವಾದ ಕ್ಯಾಂಪಸ್, ಸುಸಜ್ಜಿತ ಪ್ರಯೋಗಾಲಯ, ಹಾಸ್ಟೆಲ್ ಫೆಸಿಲಿಟಿ ಲಭ್ಯ. ಅಡ್ಮಿಷನ್ಗಾಗಿ ವಿದ್ಯಾರ್ಥಿ ನರ್ಸಿಂಗ್ ಅಂಡ್ ಪ್ಯಾರಾಮೆಡಿಕಲ್ ಕಾಲೇಜ್, ಮುಗುಳುವಳ್ಳಿ, ಚಿಕ್ಕಮಗಳೂರು. ಕಾಲ್ 9480003041. ವಿಷಗಳಿಂದ ಕಲ್ಮಶ, ಕೃಷಿಕರಿಗೆ ಕಂಟಕ. ಪರಿಸರ ಪೂಜನೀಯವಾಗಿರಲಿ, ಶೂನ್ಯ ಬಂಡವಾಳ ಆಗಿರಲಿ. ಶೂನ್ಯ ಬಂಡವಾಳ ಕೃಷಿಯಲ್ಲಿ ಮನಮೆಚ್ಚುವ ಗಳಿಕೆಗೆ ನ್ಯಾನೋ ತಂತ್ರಜ್ಞಾನದಲ್ಲಿ ಪೇಟೆಂಟ್ ಪಡೆದ 13 ಪೋಷಕಾಂಶಗಳ ನೂಆಲ್ಗಿ ಫೋಲಿಯರ್ ಸ್ಪ್ರೇ ದ್ರಾವಣ ಲಭ್ಯ ಇದೆ. ಸಂಪರ್ಕಿಸಿ 8884267651. ಬೀಜ ಬಿತ್ತೋಣ, ಅರಣ್ಯ ಬೆಳೆಸೋಣ. June 5-12 ಎಲ್ಲಾ ವಲಯ ಅರಣ್ಯ ಕಚೇರಿಗಳಲ್ಲಿ ಬಿತ್ತೋತ್ಸವ ಕಾರ್ಯಕ್ರಮವನ್ನು ಕರ್ನಾಟಕ ಅರಣ್ಯ ಇಲಾಖೆಯು ಹಮ್ಮಿಕೊಂಡಿದೆ. ಬನ್ನಿ, ನಿಮ್ಮ ಹತ್ತಿರದ ವಲಯ ಅರಣ್ಯ ಕಚೇರಿಗೆ ಭೇಟಿ ನೀಡಿ ಮತ್ತು ಭಾಗವಹಿಸಿ. ಕರ್ನಾಟಕದ ಹಸಿರನ್ನು ಹೆಚ್ಚಿಸೋಣ. ಸೋ ಸೀಡ್ಸ್ ಫಾರ್ ಫ್ಯೂಚರ್. ನಮಸ್ಕಾರ, ನನ್ನ ಹೆಸರು ಶ್ರೀನಿವಾಸ್, ಮೆಂಬರ್ ಸೆಕ್ರೆಟರಿ ಕರ್ನಾಟಕ ಸ್ಟೇಟ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್. ಎಲ್ಲರಿಗೂ ವಿಶ್ವ ಪರಿಸರ ದಿನದ ಶುಭಾಶಯಗಳು. ನಮಸ್ಕಾರ. ಇನ್ನು ಮುಂದೆ 6:20 ಗೀತೆ ಸುಧಾ ಭಕ್ತಿ ಗೀತೆಗಳ ಕಾರ್ಯಕ್ರಮ. 6:30 ಬೆಂಗಳೂರು ಕೇಂದ್ರದಿಂದ